ಅರಿತವರಿಗತಿ ಸುಲಭ ಹರಿಯ ಪೂಜೆ. ಮಳೆಯೇ ಮಜ್ಜನವು ದಿಗ್ವಲಯಂಗಳೇ ವಸನ ಮಲಯ ಜಾನಿಲವೆ ಶ್ರೀಗಂಧ ಧೂಪ. ಇಳೆಯೊಳಗೆ ಬೆಳೆದ ಧಾನ್ಯಗಳೆಲ್ಲ ನೈವೇದ್ಯ ಥಳಧಳಿಪ ಮಿಂಚು ಕರ್ಪೂರದಾರತಿಗಳು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಕ್ಷತ್ರಮಂಡಲವೇ ಲಕ್ಷ ದೀಪಾವಳಿಯು ದಕ್ಷಿಣೋತ್ತರ ಅಯನಗಳೇ ಬನವು ವೃಕ್ಷವಲ್ಲಿಯ ಸುಫಲ ಪುಷ್ಪಗಳೊಳಗೆ ಲಕ್ಷ್ಮಿ ವಕ್ಷ ವ್ಯಾಪಕನಾಗಿ ತಾನೆ ಭೋಗಿ ಪನೆದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಸಪ್ತ ಸಮುದ್ರ ಸಿಡಿಲು ಘೋಷವೆ ವಾದ್ಯ ಒಡವಿ ಪರಿಗೇವ ಕಪ್ಪವೆ ಕಾಣಿಕೆಗಳು ಉಡುಪ ಭಾಸ್ಕರರ ಮಂಡಲಗಳ ದರ್ಶಗಳು ನಡೆವ ನಡೆಗಳು ಹರಿಗೆ ಬಿಡದೆ ನರ್ತನವೆಂದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಚತುಷ್ಟಯವೇ ಪರ್ಯಂಕ ಪಾದಗಳ ಜಬಿಗಿವ ಪಟ್ಟಿಗಳು ಕಂದಾಯ ಕಸಿಯೋ ಗಗನ ಮೇಲ್ಗಟ್ಟು ಸಂಕ್ರಮಣಗಳೇ ಬಡವುಗಳು ಭಗವಂತ ಕುಪಬರ್ಗಣಗಳು ಷಟ್ಋತುಗಳೆಂದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯದರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ನಾಗವಲ್ಲೆಗಳೆ ದಿವಸಗಳು ಕರಣವೆ ಪ್ರಮುಖ ಯೋಗಗಳೆ ಚೂರ್ಣ ರಾತ್ರಿ ತಾಂಶೋಕ ಭೋಗವತಿ ಜಲವೇ ಗಂಡು ಶೋಧಕ ಶುದ್ಧ ಸಾಗರವೇ ಪಾದೋದಕ ವಿರಾಡ್ ರೂಪಗೆಂದು ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಶಾತಕುಂಭೋದರಾಂಡಾಂತಸ್ಥ ರೂಪ ಸಂಪ್ರೀತಿಯಿಂದಲೇ ಯಜಿಸಿ ಮೋದಿ ಪರನಾಮಿತ ಶೋಕರ ಮುದದಿ ಸಂತೈಸುತಿಗ ಜಗನ್ನಾಥ ವಿಠಲ ಒಲಿದು ಸರ್ವಕಾಲಗಳಲ್ಲಿ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿಯದವ ನಿರ್ಭಾಗ್ಯತರ ಲೋಕದೊಳಗೆ ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿತವರಿಗತಿ ಸುಲಭ ಹರಿಯ ಪೂಜೆ. ಅರಿತವರಿಗತಿ ಸುಲಭ ಹರಿಯ ಪೂಜೆ. ವಿದ್ಯಾಭೂಷಣ ಅವರು ಹಾಡಿದ ಜಗನ್ನಾಥದಾಸರ ಕೀರ್ತನೆಯನ್ನು ಕೇಳಿದಿರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ ಕನಿಷ್ಠ 36,000 ಗರಿಷ್ಠ 52,000, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000-49,500, ಕೋಕಾ 28,500 ಗರಿಷ್ಠ 31,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ 7,500-10,500, ತೆಂಗಿನಕಾಯಿ 1ನೇ ವರ್ಗ 1,000-25,000, 30,000, ಎರಡನೇ ವರ್ಗ 20,000-25,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300, ಕಟ್ಟ ಸಾಂಬಾರ್ 3,500-4,100, ಐಆರ್ 8 3,450-4,250, ಭತ್ತ ಆಮದು ಕ್ವಿಂಟಾಲಿಗೆ 2,150-2,400, ಬೆಲ್ಲ ಹಳದಿ 4,200-5,000, ಕೆಂಪು 4,400-5,000, ಕಪ್ಪು 4,500-5,200, ಮೆಣಸು ಕ್ವಿಂಟಾಲಿಗೆ